ಎಲ್ಲರಲ್ಲಿಯೂ ಇದ್ದಾನೆ, ಆದರೆ ಎಲ್ಲರಿಗೂ ಕಾಣುವುದಿಲ್ಲ. ಕಾಣುವುದಿಲ್ಲ ಅಂದರೆ ಎಲ್ಲರ ಅರಿವಿಗೂ ಬರುವುದಿಲ್ಲ. ಬರುವುದಿಲ್ಲ ಅಂದರೆ ಎಲ್ಲರಿಗೂ ತಿಳಿಯುವುದಿಲ್ಲ, ಎಲ್ಲರಿಗೂ ಪ್ರಕಾಶಿಸುವುದಿಲ್ಲ. ಆವಾಗ ಆತ್ಮಜ್ಞಾನ ಸಾಧ್ಯವೇ ಇಲ್ಲ ಅಂತ ಸಿದ್ಧವಾಗುತ್ತೆ. ಎಲ್ಲೆಲ್ಲಿಯೂ ಆತ್ಮ ಇದ್ದಾನೆ, ಆದರೆ ಎಲ್ಲರಿಗೂ ತಿಳಿಯೋದಿಲ್ಲ. ತಿಳಿಯೋದಿಲ್ಲ ಅಂದ್ರೆ ಅದು ಆತ್ಮಜ್ಞಾನ ಸಾಧ್ಯ ಇಲ್ಲ, ಅಸಾಧ್ಯವಾದ ವಿಷಯ. ಅಗ್ರೆಯ ಬುದ್ಧಿಯ ದೃಶ್ಯತೆ, ಅವರಿಗೆ ಸ್ಪಷ್ಟವಾಗುತ್ತದೆ ಯಾರು ಸೂಕ್ಷ್ಮಗ್ರಾಹಿಗಳಾಗಿದ್ದಾರೆ, ಪ್ರಬುದ್ಧರಾಗಿದ್ದಾರೆ, ಅನುಭವಿಕರಾಗಿದ್ದಾರೆ, ಅವರನ್ನ ನಾವು ಮಹಾನುಭಾವರು ಅಂತ ಕರೆಯುತ್ತೇವೆ. ಇವರಿಗೆ ಅವಶ್ಯವಾಗಿಯೂ ಕೂಡ ದೃಶ್ಯತೆ, ಅಗ್ರ್ಯಯ ಬುದ್ಧಿಯ ದೃಶ್ಯತೆ. ಏಕೆಂದರೆ ಸೂಕ್ಷ್ಮಯ ಸೂಕ್ಷ್ಮದರ್ಶಿನಿ, ಇವರು ಅತ್ಯಂತ ಸೂಕ್ಷ್ಮದಿಂದ ಕೂಡಿದವರು, ಇವರು ಸೂಕ್ಷ್ಮರಾಗಿದ್ದಾರೆ. ಒಂದು ಆಬ್ಜೆಕ್ಷನ್ ತಗೊಂಡಿದ್ದಾರೆ, ಎಲ್ಲೆಲ್ಲಿಯೂ ಇರುತ್ತಾನೆ ಆದರೆ ಎಲ್ಲರಿಗೂ ಬೆಳಗುವುದಿಲ್ಲ ಅನ್ನುವ ಈ ಹೇಳಿಕೆ ತದ್ವಿರುದ್ಧವಾದ ಹೇಳಿಕೆ. ಗಚ್ಚಂತಿಷ್ಠತಿ ನ್ಯಾಯವತ, ಒಂದು ನ್ಯಾಯ. ಏ ನ್ಯಾಯ? ಗಚ್ಚಂತಿಷ್ಠತಿ ನ್ಯಾಯ. ಹೋಗ್ತಾ ಇರು, ಆದ್ರೆ ಕೂತ್ಕೊಂಡು ಒಂದು ಸಮಯದಲ್ಲಿ ಒಂದೇ ಚಟುವಟಿಕೆ ಸಾಧ್ಯ, ಎರಡು ಚಟುವಟಿಕೆ ಹೆಂಗೆ ಸಾಧ್ಯ? ಗಚ್ಚನ್, ಹೋಗ್ತಾ ಇರು, ತಿಷ್ಠನ್. ಏನ್ರಿ ಇದು? ಒಂದು ನಿಂತ್ಕೋ ಅಂತಾದ್ರು ಹೇಳ್ರಿ, ಹೋಗಂತಾದ್ರು ಹೇಳಿ. ಹೋಗ್ತಾ ಇರು ಆದ್ರೆ ನಿಂತ್ಕೋ, ತಿಂತಾ ಇರು ಆದ್ರೆ ಉಪವಾಸ ಮಾಡು, ಮಾತಾಡ್ತಾ ಇರು ಆದ್ರೆ ಮೌನ ಮಾಡು. ಇವು ಏನಾಗ್ತವೆ ಒಂದಕ್ಕೊಂದು? ಹಾಗೆ ನಿಮ್ಮ ಹೇಳಿಕೆ ಎಲ್ಲೆಲ್ಲಿಯೂ ಇದ್ದಾನೆ ಆದರೆ ಎಲ್ಲರಿಗೂ ಪ್ರಕಾಶಿಸುವುದಿಲ್ಲ. ಎಲ್ಲ ಕಡೆಗೆ ಇದ್ದು ಎಲ್ಲರಿಗೂ ಕಾಣಬೇಕಲ್ಲ ಅದು. ನ ಏತ ದೇವ, ಇದು ಹಾಗಿಲ್ಲ. ನೀನು ಕೇಳಿದ ಸಂದೇಹವು ಸರಿಯಲ್ಲ. ಭಾಷ್ಯ: ಅಸಂಸ್ಕೃತ ಬುದ್ಧೇ ಅವಿಜ್ಞೇಯತ್ವಾತ್ ನ ಪ್ರಕಾಶತೆ ಇತಿ ಉಕ್ತಂ ದೃಶ್ಯತೆ ತು ಸಂಸ್ಕೃತಯ ಅಗ್ರ್ಯಯ ಅಗ್ರಮಿವ ಅಗ್ರ್ಯ ತಯಾ ಏಕಾಗ್ರತಯೋ. ಅಲ್ಲ, ಏಕಾಗ್ರತಯ ಉಪೇತಯ ಇತ್ಯೇತತ್. ನಾವು ಯಾರಿಗೂ ಕಾಣುವುದೇ ಇಲ್ಲ ಅಂತ ಹೇಳಲಿಲ್ಲ, ಅವನು ಬೆಳಗುವುದೇ ಇಲ್ಲ ಅಂತ ಹೇಳಲಿಲ್ಲ. ತದ್ವಿರುದ್ಧ ಯಾವಾಗ ಆಗ್ತದೆ? ಅವನು ಎಲ್ಲೆಲ್ಲಿಯೂ ಬೆಳಗ್ತಾ ಇದ್ದಾನೆ, ಅವನಿಗೆ ಬೆಳಕೇ ಇಲ್ಲ ಅಂದಾಗ ತದ್ವಿರುದ್ಧ ಆಗ್ತದೆ. ಇಲ್ಲಿ ನಾವು ಹಾಗೇ ಹೇಳಿಲ್ಲ, ಏನಂತ ಹೇಳಿದೀವಿ, ಅಸಂಸ್ಕೃತ ಬುದ್ಧಿಯೇ ಅವಿಜ್ಞೇಯತ್ವ. ಯಾರ ಬುದ್ಧಿಗೆ ಸಂಸ್ಕಾರ ಇಲ್ಲ, ಶ್ರವಣ ಮನನ ನಿಧಿಧ್ಯಾಸನದ ಸಂಸ್ಕಾರ, ಸತ್ಸಂಗದ ಸಂಸ್ಕಾರ, ಆತ್ಮ ವಿಚಾರದಲ್ಲಿ ಚಿಂತನೆ ಮಾಡಬೇಕು ಎನ್ನುವ ಸಂಸ್ಕಾರ, ಈ ಸಂಸ್ಕಾರ ಸತತವಾಗಿ ನಮ್ಮ ಅಂತಃಕರಣದಲ್ಲಿ ಒಡಮೂಡ್ತಾ ಇರಬೇಕು. ಅದಕ್ಕೆ ಉಪನಿಷತ್ತು ಹೇಳಿಬಿಟ್ಟಿರುವ ಮಾರ್ಗದರ್ಶನ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಮತ್ತೊಂದು ಹೇಳ್ತಾರೆ, ಆಮರಣ ಪರ್ಯಂತಂ ತತ್ ಚಿಂತನಂ ತತ್ ಕಥನಂ ತತ್ ಪ್ರಬೋಧನಂ. ಅದು ಒಂದೇ, ಶ್ರವಣ ಮನನ ನಿಧಿಧ್ಯಾಸ. ಸ್ವಾಮಿ ಹಸಿವಾದರೆ ಭಿಕ್ಷಾಟನಂ. ತಾಯಿ ಅರ್ಕಮಾದೇವಿ ಹೇಳಿದ್ವಿ, ಹಸಿವಾದೊಡೆ ಭಿಕ್ಷಾನ್ನಗಳು, ಕೃಷಿಯಾದೊಡೆ ಕೆರೆ ಅರಳ ಬಾವಿಗಳು. ಅಷ್ಟೇ, ಮನೆ ಮನೆ ತಪ್ಪದಂತೆ ಬೇಡುವಂತೆ ಮಾಡಯ್ಯ. ಅಂದ್ರೆ ಬೇರೆ ಇನ್ನೇನು ಪ್ರವೃತ್ತಿ ಬರಲ್ಲ ನನಗೆ. ಅಹಂಕಾರ ಕಡಿಮೆ ಆಗಬೇಕು ಅಂದ್ರೆ ಬೇಡಿದೊಡೆ ಅನ್ನವನ್ನು ಇಕ್ಕದಂತೆ ಮಾಡಯ್ಯ. ಏನೋ ಒಬ್ರಿಬ್ರು ಆಯ್ತ ತಾಯಿ ಯಾಕೆ ಇಷ್ಟು ಕೇಳ್ಕೊತೀಯ, ತಗೋ ಒಂದು ಹೊತ್ತೊಂದು ರೊಟ್ಟಿ ಕೊಡ್ತೀವಿ ಅಂತ ಕೊಟ್ರೆ ನೆಲಕ್ಕೆ ಜಾರಿ ಬೀಳುವಂತೆ ಮಾಡಯ್ಯ. ಹೋಗ್ಲಿ ಬಿಡು, ಬಿದ್ದದ್ದನ್ನ ತಿಂದ್ರಾಯ್ತು ಅಂತ ಬಗ್ಗೆ ತಗೊಳಕ್ ಹೋದ್ರೆ ಶುನಿ ಕಚ್ಚಿಕೊಂಡು ಹೋಗುವಂತೆ ಮಾಡಯ್ಯ. ಯಾಕೆ ಆ ತಾಯಿ ಹೇಳ್ತಾಳೆ, ಸಾಧಕರು ಹೇಗಿರ್ಬೇಕು ಅಂದ್ರೆ ಮೋಸ್ಟ್ ಮಿನಿಮಮ್ ನಲ್ಲೇ ಇರ್ಬೇಕು. ಸಮಯಾನುಸಾರ, ಸಂದರ್ಭಾನುಸಾರ, ಅವಶ್ಯಕತೆಗೆ ಅನುಸರಿಸಿಕೊಂಡು ಮೋಸ್ಟ್ ಮಿನಿಮಮ್ ನಲ್ಲೇ ಇರ್ಬೇಕು. ಇದಕ್ಕೆ ಅತ್ಯಂತ ಶ್ರೇಷ್ಠ ಮಾಡೆಲ್ ಅಂತಂದ್ರೆ ನಮ್ಮ ಅಪ್ಪಾಜಿ ಸಿದ್ದೇಶ್ವರ ಸ್ವಾಮಿ. ಮಿನಿಮಮ್ ಅಂದರೆ ಅದಕ್ಕಿಂತ ಮಿನಿಮಮ್ ಯಾರೂ ಹೋಗಲಿಕ್ಕೆ ಸಾಧ್ಯ. ನಾವೆಲ್ಲ ಪಾಶ್, ಅವ್ರ ಮೋಸ್ಟ್ ಮಿನಿಮಮ್. ಪೂಜೆ ಸ್ವಾಮೀಜಿ ಹೇಳ್ತಂತ, ಈ ಭೂಮಿ ಮೇಲೆ ಮೊಬೈಲೇ ಇಟ್ಕೊಳ್ಳದೆ ಇದ್ದಂಥ ಯಾವ್ದಾದ್ರು ಸ್ವಾಮೀಜಿ ಇದ್ರೆ ಅದು ದಯಾನಂದರು ಅಂತ ಹೇಳ್ತಾರೆ. ಮೊಬೈಲು ಇಲ್ಲ, ಲ್ಯಾಂಡ್ ನಂಬರು ಇಲ್ಲ, ಇಮೇಲು ಇಲ್ಲ, ವಾಟ್ಸಾಪು ಇಲ್ಲ, ಅವನ ಮನಸ್ಸಿನಾಗ ಅಂತಿರ್ತೇವೆ. ಸುತ್ತಮುತ್ತ ನಾವೆಲ್ಲ ಇರ್ತೇವಲ್ಲ, ಅವೆಲ್ಲ ಅವ್ರಿಗೂ ತಾನೆ. ಯಾರು ಫೋನ್ ಮಾಡಿದ್ರೆ, ಪೂಜೆ ಸ್ವಾಮೀಜಿ ಫೋನ್ ಮಾಡಿದ್ರೆ ಯಾರಿಗೆ ಮಾಡ್ತಾರೆ? ಅವನು ಸುತ್ತಲೂ ಯಾರಿದ್ರೆ ಅವ್ರಿಗೆ ಮಾಡ್ತಾರೆ. ಅದಕ್ಕೆ ನಾ ಹೇಳಿದೆ, ಸಂದರ್ಭಾನುಸಾರವಾಗಿ, ಸಮಯಾನುಸಾರವಾಗಿ, ಜವಾಬ್ದಾರಿಗಳಿಗೆ ಅನುಸರಿಸಿಕೊಂಡು ಮಿನಿಮಮ್ನಲ್ಲಿ ಇರಬೇಕು. ಇದ್ದವರೆ ಹೇಡಿಸಮ್ ಆಗ್ತದೆ, ಹಿಂದೂಯಿಸಮ್ ಆಗುವುದಲ್ಲ, ಏನಾಗ್ತದೆ ಹೇಡಿಸಮ್ ಆಗ್ತದೆ. ನಮ್ಮ ಸಂಸ್ಕೃತಿ ನೀವು ಕೇಳಿಸ್ಕೋಬೇಡ, ಹೇಡಿಸಮ್ ಎರಡು ಮಿಕ್ಸ್ ಆಗ್ತದೆ. ಹಿಂದೂಯಿಸಮ್ ಆಫ್ಟರ್ ಆಲ್ ಏನಿದೆ ಜಗತ್ತು, ಕಚಡ, ಏನು ಹಿಡ್ಕೊಂಡ್ರೆ ಏನು ಮೂಹ ಆಗ್ಬೇಕಾದ್ರೆ ನಮ್ಗೆ ಇರೋಗೆ. ನಾ ಆ ಆರ್ಗ್ಯುಮೆಂಟನ್ನು ಒಪ್ಪೋದಿಲ್ಲ. ಹಣ ಮುಟ್ಟಿಕ್ಕೂ ಕೈ ಸುಡ್ತದಂತೆ, ಅದು ಯಾಕೆ ಸುಡ್ಬೇಕದು ಅಂದ್ರೆ ಅಷ್ಟು ಹೆದರಿದ ಹೆದರಿಕದ ನಿಮಗೆ ಹಣದ ಬಗ್ಗೆ, ಹಣದ ಬಗ್ಗೆ ಅಷ್ಟು ಹೆದರಿಕದಂತೆ. ಹಣ ಮುಟ್ಟಿದ್ರೆ ಕೈ ಯಾಕೆ ಸುಡ್ಬೇಕದು? ಬರೆದು ಬಿಟ್ಟಿರ ಆ ಪುಸ್ತಕ ಹಂಗೆ ಹೇಳೋದನ್ನೇ ಕೇಳೋರಲ್ಲ, ಲಾಜಿಕ್ ಇಲ್ಲ, ಸಾರ್ವತ್ರಿಕ ಅನುಭವವಿಲ್ಲ. ಏನ ಅಲ್ಲಿ ಅರ್ಥ ಏನಂತಂದ್ರೆ, ಹಣದ ಬಗ್ಗೆ ಅವ್ರಿಗೆ ವೈರಾಗ್ಯ ಇದೆ. ಹಣದ ಬಗ್ಗೆ ವೈರಾಗ್ಯ ಇದೆ ಅನ್ನೋದು ತಿಳಿಸೋದಕ್ಕೆ ಹಣ ಮುಟ್ಟಿದ ಕೈ ಸುಟ್ಟು ಅಂತ. ಯಾಕೆ ಸುಡಬೇಕದು? ಅನ್ಲೆಸ್ ಯು ಗಿವ್ ಸೋ ಮಚ್ ಆಫ್ ವ್ಯಾಲ್ಯೂ, ಅದಕ್ಕೆ ಅಷ್ಟು ಮೌಲ್ಯ ಕೊಟ್ಟರು ತಾನೆ. ನಿನಗೆ ಯಾರು ಕೊಡೋದ್ರ ಅಷ್ಟು ಮೌಲ್ಯವನ್ನು ಹಾಗಾಗಿ ಇವನು ನ ಏತ ದೇವ ಬುದ್ಧಿಗೆ ಸಂಸ್ಕಾರ ಇಲ್ಲ. ತಾತ್ಪರ್ಯ ಏನು ಅಂತಂದರೆ ಬುದ್ಧಿಗೆ ಸಂಸ್ಕಾರ ಇಲ್ಲ. ಬುದ್ಧಿಗೆ ಸಂಸ್ಕಾರ ಇಲ್ಲ ಅಂದರೆ ಒಂದೊಂದಾಗಿ ಹೇಳ್ತೀನಿ. ಚಿಂತನೆ ಹೇಗೆ ಮಾಡಬೇಕು ಅನ್ನುವ ಮಾರ್ಗದರ್ಶನ ಇದೆ. ಅಧ್ಯಯನ ಹೇಗೆ ಮಾಡಬೇಕು ಅನ್ನುವ ಮಾರ್ಗದರ್ಶನ ಇದೆ. ವೇದಾಂತ ಅಧ್ಯಯನದಲ್ಲಿ ಮೂಲಭೂತವಾಗಿ ಎರಡೇ ಎರಡು ತತ್ವಗಳಿವೆ. ಏನವು ಎರಡು ತತ್ವಗಳು ಅಂತಂದರೆ, ಒಂದು ಪ್ರಮಾಣವನ್ನು ಅನುಸರಿಸಿಕೊಂಡು ನಮ್ಮ ಉಪದೇಶ ಇರಬೇಕು. ಏನು ಪ್ರಮಾಣಗಳು? ಮಹಾವಾಕ್ಯವೇ ಪ್ರಮಾಣವಾಕ್ಯ. ಏನು ಮಹಾವಾಕ್ಯ? ತತ್ ತ್ವಂ ಅಸಿ. ಈ ತತ್ ಎನ್ನುವ ಶಬ್ದ, ತ್ವಂ ಎನ್ನುವ ಶಬ್ದ, ಅಸಿ ಎನ್ನುವ ಶಬ್ದ, ಇವು ಶಬ್ದಗಳು. ಜಡ, ಇವು ಜಡವಾದ ಶಬ್ದಗಳು. ಆದರೆ ಈ ಜಡವಾದ ಶಬ್ದಗಳಿಗೆ ಜೀವವನ್ನು ತುಂಬುವಂಥ ಒಂದು ಕಲೆ ಇದೆ, ಒಂದು ಮೆಥಡಾಲಜಿ ಇದೆ, ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯದಲ್ಲಿ ಈ ಶಬ್ದಗಳಿಗೆ ಜೀವವನ್ನು ತುಂಬುವವನೇ ಆಚಾರ್ಯ. ಈ ಪ್ರಮಾಣಗಳೇ ಉಪನಿಷತ್ತುಗಳು. ಉಪನಿಷತ್ತು ಎನ್ನುವ ಪ್ರಮಾಣಗಳನ್ನೇ ಆಶ್ರಯಿಸಿದ್ದರಿಂದಾಗಿ ಗುರುವಾಕ್ಯವನ್ನೂ ಕೂಡ ನಾವು ಉಪನಿಷತ್ ವಾಕ್ಯಗಳೆಂದೇ ಪರಿಗಣಿಸುತ್ತೇವೆ. ನಮ್ಮ ಪೂರ್ಣ ಶ್ರದ್ಧ ಇದೆ, ಪ್ರಮಾಣದಲ್ಲಿ ಶ್ರದ್ಧ ಇದೆ. ಈ ಗುರುಗಳು ಪ್ರಮಾಣ ಬಿಟ್ಟು ಡಿವಿಯೇಟ್ ಆಗೋದಿಲ್ಲ, ಆಚೆಗೆ ಹೋಗೋದಿಲ್ಲ, ಈಚೆಗೆ ಹೋಗೋದಿಲ್ಲ, ಅದರ ಮಿತಿಯಲ್ಲೇ ಇರುತ್ತಾರೆ ಅನ್ನುವ ಪೂರ್ಣ ಶ್ರದ್ಧ ನಮಗಿದೆ. ಇದು ಮೊದಲನೇ ತತ್ವ. ಯಾವುದೇ ಉಪದೇಶವನ್ನು ಹೇಳಿಕೊಡಲಿ, ಯಾವುದೇ ವಾಕ್ಯವನ್ನು ಗುರುಗಳು ಉಚ್ಚರಿಸಲಿ, ಅದು ಸಾರ್ವತ್ರಿಕ ಅನುಭವದಲ್ಲಿ ಒಳಪಟ್ಟಿರಬೇಕು. ಇದು ಎರಡು, ಇವು ಮುಖ್ಯವಾದ ಎರಡು ಮಾತುಗಳು. ಮೂರನೇದು ಬಂದಿದೆ, ನಮ್ಮ ಬುದ್ಧಿಯ ಸೊಕ್ಕನ್ನು ಮುರಿಯುವಂತಹ ತರ್ಕ. ಆತ್ಮನನ್ನು ತಿಳಿಬೇಕಾದ್ರೆ ತರ್ಕ ಬೇಕಾಗಿಲ್ಲ. ನ ತರ್ಕೇನ ಲಭ್ಯ, ನ ಬಹುಧಾ ಶ್ರುತೇನ. ಉಪನಿಷತ್ ಹೇಳ್ತದೆ ಬರೀ ತರ್ಕ ಮಾತ್ರದಿಂದ ಇದು ಸಾಧ್ಯವಾಗೋದಿಲ್ಲ. ಆದರೂ ತರ್ಕವನ್ನು ನಾವು ಸಹಾಯಕ್ಕಾಗಿ ಬಳಸಬಹುದು. ಇಂತಹ ಉಪದೇಶವು ಎಲ್ಲಿ ಲಭ್ಯ ಇದೆಯೋ ಅಲ್ಲಿ ನಮ್ಮ ಭಾಗವಹಿಸುವಿಕೆ ಬೆಳೀತಾ ಇರಬೇಕು. ಮತ್ತೆ ಮತ್ತೆ ಮತ್ತೆ ಮತ್ತೆ ಶ್ರವಣ ಮಾಡ್ತಾ ಇರಬೇಕು. ಆವಾಗ ಚಿಂತನೆ ಮಾಡುವ ಕ್ರಮ ಹೇಗಿರಬೇಕು ಅನ್ನುವ ಸಂಸ್ಕಾರ ನಮ್ಮ ಬುದ್ಧಿಗೆ ಮೂಡುತ್ತದೆ. ಆವಾಗ ಆ ಬುದ್ಧಿಯನ್ನು ಸಂಸ್ಕೃತ ಬುದ್ಧಿ ಅಂತ ಕರೀತಾರೆ. ಅವು ಪ್ಲ್ಯಾನ್ ಮಾಡಿರ್ತವೆ ಮಕ್ಕಳು. ಭಗಿನಿ ಇದ್ದಾಗ ಹೆಂಗೆ ನಡ್ಕೋಬೇಕು, ಭಗಿನಿ ಇಲ್ಲದೇ ಇದ್ದಾಗ ಹೆಂಗೆ ನಡ್ಕೋಬೇಕು. ಭಗಿನಿ ಇದ್ದಾಗ ಸಂಸ್ಕೃತ ಬುದ್ಧಿ, ಎದುರಿಗೆ ಭಗಿನಿ ಲಭ್ಯ ಇಲ್ಲದೇ ಇದ್ದಾಗ ಅಸಂಸ್ಕೃತ ಬುದ್ಧಿ. ಅವು ಹೊಡೆದು ಪಡೆದು ಮಾಡಿದರೆ ಅವು ಇನ್ನೂ ಮೊಂಡಾಗುತ್ತವೆ. ಬಾಳಿ ಹಸ್ತಿರಪ್ಪ, ನೀ ಬಂದು ಒಂದಿಷ್ಟು ಹೊಡೆದು ಹೋಗ್ತೀಯ, ಆಮೇಲೆ ಅಕ್ಕಿ ಬರ್ತಾರೆ, ಅಕ್ಕಿ ಒಂದು ನಾಲ್ಕು ಧಮ ಧಮ ಧಮ ಧಮ ಬಡಿತಾರೆ, ಅಕ್ಕಿ ಹೋದ ಕೂಡಲೇ ಇದರಿಂದ ನನ್ನದು ಎಡವಿನಂತ ನೀ ಬರ್ತೀಯ, ಮತ್ತೊಂದು ಎರಡು ಬಿಡ್ತೀಯ, ನಾ ಪಕ್ಕದಲ್ಲೇ ಇರ್ತೀನಿ, ನಾನು ನೋಡ್ತಿರ್ತೀನಿ, ಬೇರೆ ಕೆಲಸನೇ ಇಲ್ಲ. ಅವರು ಊಟಕ್ಕೆ ಕೂತ್ಕೊಳ್ಳಿ ಬೈಯೋದು, ಅವರು ಊಟಕ್ಕೆ ಕೂತ್ಕೊಂಡ್ರು ಒಂದು ಕ್ಲಾಸ, ಊಟ ಮಾಡ್ತಾ ಇದ್ದಾಗ ಒಂದು ಕ್ಲಾಸ್, ಅವ್ರು ಪಾಠ ಮಾಡ್ತಾ ಇದ್ದಾಗ ಒಂದು ಕ್ಲಾಸ್. ಹೊಡೆಯೋದು ಪಡೆಯೋದು ಕ್ಲಾಸ್, ಮತ್ತೆ ಹೊಡೆಯೋದು ಪಡೆಯೋದು ಬೇರೆ ಕೆಲಸ ಏನದು, ಹೊಡೆಯೋದು ಪಡೆಯೋದು. ಪ್ರೀತಿ ಮಾಡಬೇಕು ಮಕ್ಕಳಿಗೆ. ನಾವು ಇಷ್ಟು ಇಷ್ಟು ಛಾತ್ರ ಅನ್ನಿಸ್ತೀನಿ, ಎಲ್ಲೂ ಹೊಡೆಯೋದು ಪಡೆಯೋದು ಮಾಡಿದ್ರು ನಾವು. ಆ ಧಾರವಾಡ ಅಂದ್ರೆ ನಿಮ್ಗೆ ಯಾಕೆ ಹಿಂಗೆ ಆಗ್ತದೆ ಗೊತ್ತಿಲ್ಲ ಅಂತೇಳಿ ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳೋಂಗಿಲ್ಲ, ಸಾಕಷ್ಟು ಪ್ರೀತಿ ಇದೆ ನನಗೆ ಗೊತ್ತದ. ಆದರೆ ಐ ಡೋಂಟ್ ನೋ. ನಮ್ಗೆ ಹಿಂಗೆ ಒಂದು ಸಂಸ್ಕಾರಗಳ ಪರಿಸರ ನಾವು ಮಾಡಬೇಕಾಗಿದೆ ಅಂದರೆ ಯಾವ ಪರಿಸರದಲ್ಲಿ ಮಕ್ಕಳು ತಾವಾಗೇ ಅರಳಬೇಕು, ತಾವ ಅರಳಬೇಕು. ತಪ್ಪು ಮಾಡ್ತಾವ ಮತ್ತು ಮಾರ್ಜಿನ್ ಒಳಗೆ ಅಷ್ಟು ಇಟ್ಕೋಬೇಕು ನೀವು. ತಪ್ಪು ಮಾಡ್ತಾವ ಮಾಡಲಿ ಬಿಡು, ಸುಳ್ಳು ಮಾತಾಡ್ತಾವ ಮಾತಾಡಲಿ ಬಿಡು, ಅವು ಸಹಜತೆ. ಒಂದೊಂದು ಸಣ್ಣ ಸುಳಿಗೂ ಧಮ ಧಮ ಪಡೆಯೋದು, ಒಂದೊಂದು ಸಣ್ಣ ತಪ್ಪಿಗೂ ಧಮ ಧಮ ಪಡೆಯೋದು, ಅವು ಮಂಡಾಗ್ಬಿಡ್ತಾವ. ಹೆಂಗೆ ಮಂಡಾಗ್ತಾವೆ ಹೇಳ್ತೀನಿ, ಭಗ್ನಿ ಇದ್ದಾಗ ಒಂಥರ, ಭಗ್ನಿ ಇಲ್ಲದೆ ಇದ್ದಾಗ ಅವು ಇನ್ನೊಂಥರ ಮಂಡಾಗ್ಬಿಡ್ತಾವೆ. ಇದು ಮಂಡುತನ. ನೀನು 10 ವರ್ಷದ ಮಕ್ಕಳನ್ನ ಬೆಳೆಸಿಗತ್ತಿ, ನನ್ನ ಆಯುಷ್ಯ ಪೂರ್ತಿವರೆಗೆ ಮಕ್ಕಳನ್ನ ಬೆಳೆಸಿದ್ದೆ. ನನಗೆ ಗೊತ್ತು ಮಕ್ಕಳು ಹೆಂಗೆ ಬದಲಾಗ್ತವೆ, ನನಗೆ ಗೊತ್ತು. ಯುವ ಮಕ್ಕಳು ಇನ್ನು ಹೊಡೆತ ತಿಂದವಲ್ಲ, ಯುವ ಮಕ್ಕಳು ಒಳ್ಳೆಯವೂ ಆಗ್ತವೆ, ಆಗುವುದಿಲ್ಲ ಅಂತ ಹೇಳೋಂಗಿಲ್ಲ. ಯಾಕೆಂದರೆ ಸತ್ಸಂಗದ ಮಹಿಮಾ ಅದು, ಆಶ್ರಮದ ಪರಿಸರದ ಮಹಿಮಾ ಅದು, ಇಲ್ದಿದ್ದ ನಿಮ್ಮಂಥವ್ರು ಎಲ್ಲರ ಆಶೀರ್ವಾದದ ಮಹಿಮಾ ಅದು. ಅವು ಬದಲಾಗ್ತವೆ, 10 ವರ್ಷಲ್ಲ 15 ವರ್ಷಕ್ಕೆ ಆಗ್ತವೆ, 20. ನಮ್ಮಲ್ಲಿ ಎಂತೆಂಥ ಎಸ್ ಎಸ್ ಎಲ್ ಸಿ ಮಾಡಿಸ್ಕೊಂಡ್ಬೋದು, ಅವು ಹೋಗ್ಬೇಕಾದ್ರೆ ಎಂಥ ಒಂದಿದ್ದು ಈಗ ಹೆಂಗೆ ಬರ್ತಾವೆ ನೋಡು. ಅವ್ರು ತಿಳ್ಕೊತ ಅರ್ಥ ಮಾಡ್ಕೋತ ನಾವು ಜೀವನ ಹೆಂಗೆ ನಡೆಸ್ಬೇಕು, ಯಾವ ತಪ್ಪು ಯಾವುದು. ಅದಕ್ಕೆ ಸಂಸ್ಕೃತ ಬುದ್ಧಿ ಅಂತ ಕರೀತಾರೆ. ಸಂಸ್ಕೃತ ಬುದ್ಧಿ ಸತ್ಸಂಗದಿಂದ ಪ್ರಾಪ್ತಿಯಾಗ್ತದೆ, ಸಜ್ಜನರ ಸಾಮೀಪ್ಯದಲ್ಲಿ ಪ್ರಾಪ್ತಿಯಾಗ್ತದೆ, ಸದ್ವಿಚಾರಗಳ ಒಂದು ಪರಿಸರದಲ್ಲಿ ಪ್ರಾಪ್ತಿಯಾಗ್ತದೆ. ಸತ್ಸಂಗತ್ವೇ ನಿಸ್ಸಂಗತ್ವ, ಸಹಜವಾಗಿ ಸಮಯ ಹಿಡಿತದೆ, ಆದರೆ ಬಾಕಿವೆಲ್ಲ ತಾವ ಬಿಟ್ಬಿಟ್ಟು ಹೋಗ್ತದೆ. ವಿ ವಾಂಟ್ ಚಿಲ್ಡ್ರನ್ ಟು ಬ್ಲಾಸಮ್, ಮಕ್ಕಳು ಅರಳಬೇಕು. ನಮಗೆ ಮಕ್ಕಳನ್ನು ಮೆಕ್ಯಾನಿಕಲ್ ಆಗಿ ಬಳಸಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಮಕ್ಕಳು ಅರಳಬೇಕು, ಅವು ಹಾಳು ಮಾಡ್ತಾವ. ನಾವು ಮಾರ್ಜಿಂದ ಇಟ್ಕೊಂಡಿರ್ತೀವಿ, ಏನು ಇಷ್ಟು ಹಾಳು ಮಾಡತಾವ ಅಂತ ಇಟ್ಕೊಂಡಿರ್ತೀವಿ, ನಮಗೇನು ನೋವು ಆಗೋದೇ ಇಲ್ಲ. ಸುಳ್ಳು ಮಾತಾಡ್ತಾವ, ಅವು ಸುಳ್ಳು ಮಾತಾಡಿದ್ರೆ ನಮಗೇನು ಅನಿಸೋದೇ ಇಲ್ಲ. ಯಾಕೆ ಅನಿಸಿದ್ರು ನಮ್ಗೆ ಗೊತ್ತದ, ಏನು ಗೊತ್ತದೆ, ಸುಳ್ಳು ಮಾತಾಡ್ತಾವ. ಅವು ಮಾರ್ಜಿನ್ದಾಗ ಇಟ್ಕೊಂಡ್ಬಿಡ್ತೀವಿ, ಲಕ್ಷಗಟ್ಟಲೆ ಹಣನ ಮಾರ್ಜಿನ್ದಾಗ ಇಟ್ಕೊಳ್ತೀನಿ ನಾ. ಇಷ್ಟು ಹಣ ಇದು ಲೆಕ್ಕಕ್ಕೆ ಬರೋಂಗಿಲ್ಲ, ಯಾರಿಗೆ ಕೇಳಿದ್ರು ಇದಕ್ಕೆ ಲೆಕ್ಕ ಕೊಡೋಂಗಿಲ್ಲ, ನನಗೆ ಗೊತ್ತದೆ. ಇನ್ನು ಇವನು ಬಿಡ್ತೀವ, ನೀವು ಹಂಗೆ ಬೆಳೀರಿ, ಮಾರ್ಜಿನ್ದ ಇಟ್ಕೊಡ್ರಿ, ಸಹಿಸ್ಕೊಡ್ರಿ, ಅಬ್ಸರ್ವ್ ಮಾಡಿಕೊಡ್ರಿ, ನುಂಗ್ರಿ, ಅರಗಿಸ್ಕೊಡ್ರಿ. ಎಲ್ಲಾನು ಮಕ್ಕಳು ಅರಗಿಸ್ಕೋಬೇಕು, ನಮ್ಮ ಹೊಡೆತನ ಮಕ್ಕಳು ಅರಗಿಸ್ಬೇಕು, ನಮ್ಮ ಬಡತನ ಮಕ್ಕಳು ಅರಗಿಸ್ಬೇಕು. ನಾವು ಸಂಸ್ಕೃತ ಬುದ್ಧಿ ಅಂದ್ರೆ ಏನು, ಬುದ್ಧಿಗೆ ವಿಚಾರ ಮಾಡಲಿಕ್ಕೆ ಒಂದು ಮಾರ್ಗದರ್ಶನ, ಅದು ಸಂಸ್ಕೃತ ಬುದ್ಧಿ. ಅದರಿಂದ ಇವನು ಯಾವನು ಅಸಂಸ್ಕೃತ ಬುದ್ಧಿಯವನಾಗಿದ್ದಾನೋ ಅವನು ಅವಿಜ್ಞೇಯತ್ವಾದ, ಅವನು ಈ ಪುರುಷನನ್ನು, ಈ ಉತ್ತಮ ಪುರುಷನನ್ನು ತಿಳಿಯುವ ಸಾಧ್ಯತೆ ಇಲ್ಲ. ನ ಪ್ರಕಾಶತೆ ಇತಿ ಉಕ್ತ. ಆದ್ರೂ ನಾವು ಹೇಳಿದ್ದೀವಿ, ಏನಂತ ಹೇಳಿದ್ದೀವಿ, ಅವನು ಬೆಳಗುವುದಿಲ್ಲ. ನ ಪ್ರಕಾಶತೆ, ಅವನು ಬೆಳಗುವುದಿಲ್ಲ. ಯಾರಿಗೆ ಬೆಳಗುವುದಿಲ್ಲ? ಅಸಂಸ್ಕೃತ ಬುದ್ಧಿಯವನಿಗೆ. ಯಾವನು ಅಸಂಸ್ಕೃತ ಬುದ್ಧಿಯವನು? ವಿಚಾರರಹಿತನು, ಅವಿಜ್ಞೇಯ, ಅದನ್ನು ತಿಳಿಯದೇ ಇದ್ದವನು, ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದವನು, ಅವನಿಗೆ ಆ ಸಂಸ್ಕಾರ ಇಲ್ಲ. ಮತ್ತು ಯಾರಿಗೆ ಕಾಣಿಸ್ತದೆ, ಯಾರಿಗೆ ಸ್ಪಷ್ಟವಾಗ್ತದೆ, ದೃಶ್ಯತೆ ಇದು ಕಂಡು ಬರ್ತದೆ, ಬೆಳಗುತ್ತಾನೆ ಯಾರಿಗೆ? ಸಂಸ್ಕೃತಯ ಅಗ್ರಯ, ದೃಶ್ಯತೆ ಇದು ಸಂಸ್ಕೃತಯ ಅಗ್ರಯ, ಅತ್ಯಂತ ಸೂಕ್ಷ್ಮಗ್ರಾಹಿಯಾದವರಿಗೆ. ಅಗ್ರ್ಯಮಿವ ಅಗ್ರಮಿವ ಅಗ್ರ್ಯ, ಆ ಯುವ ಶಬ್ದ. ಆ ಯುವ ಅಂದರೆ ಇವರ ಬುದ್ಧಿಯನ್ನು ಸಾಣೆಗೆ ಹಿಡಿದಂಗೆ ಏನಾದರೆ ಸಾಣೆ ಸಾಣೆಗೆ ಹಿಡಿಬೇಕ? ಸಾಣೆಗೆ ಬುದ್ಧಿ ಹಿಡಿದ್ರೆ ಏನಾಗ್ತದೆ? ಇದು ಬುದ್ಧಿ ಸಾಣೆಗೆ ಹಿಡಿಬೇಕು ಅಂತ ಅರ್ಥಲ್ಲ, ಅದರಂತೆ ಒಂದು ಹರಿತವಾದ ಒಂದು ಚಾಕುವನ್ನು ಹರಿತ ಮಾಡೋದಕ್ಕೆ ಹೇಗೆ ಸಾಣೆಗೆ ಹಿಡಿದಿರ್ತೀವೋ ಹಾಗೆ ಈ ಮೊಂಡ ಬುದ್ಧಿ, ಇದು ಅಸಂಸ್ಕೃತ ಬುದ್ಧಿ. ಇದು ಒಂದು ವೇಳೆ ಸಂಸ್ಕೃತ ಪರಿಸರದಲ್ಲಿ ಇದು ಬೆಳೆದದ್ದೇ ಆದರೆ ಅವಾಗೇನಾಗ್ತದೆ, ಸಾಣೆ ಹಿಡಿಯಲ್ಪಡ್ತದೆ. ಅದೇ ಅದಕ್ಕೆ ಅವರು ಯುವ ಶಬ್ದ ಹಾಕಿದ್ದಾರೆ. ಅವರು ಏನಂತ ಹಾಕಿದ್ದಾರೆ? ಅಗ್ರಮಿವ ಅಗ್ರ್ಯ, ಏಕಾಗ್ರತೆಯ ಉಪೇತಯ ಇತ್ತೀತತ. ಇದು ಅಗ್ರತ ಅಂದ್ರೆ ಏನು ಅಂದ್ರೆ ಏಕಾಗ್ರತ ಅಂತ. ಏಕಾಗ್ರತೆ, ಈ ಏಕಾಗ್ರತ ಎಲ್ಲರಿಗೂ ಬರುವುದಿಲ್ಲ. ವ್ಯಾವಹಾರಿಕ ಲೌಕಿಕ ಜೀವನದ ಸಂಪರ್ಕ ಎಷ್ಟು ಹೆಚ್ಚು ಹೆಚ್ಚು ಇರ್ತದ ಅಷ್ಟು ಅನೇಕಾಗ್ರತ ಆಗ್ತದೆ. ಎಷ್ಟು ವ್ಯವಹಾರ ಅದರ ಕ್ಷೇತ್ರ ಕಡಿಮೆ ಆಗ್ಕೋತ ಹೋಗ್ತದೆ, ಡಿಸ್ಟ್ರಾಕ್ಷನ್ ಜಾಸ್ತಿ ಇರುವುದಿಲ್ಲ, ಆದ್ರಿಂದ ಏನು ಬರ್ತದೆ, ಏಕಾಗ್ರತ. ಏಕಾಗ್ರತ ಬಂದರೆ ಅವ್ರು ಏನು ಹೇಳಿಕೊಡ್ತಾರೋ ಅದಕ್ಕೆ ಲಕ್ಷ್ಯ ಇರ್ತದೆ. ಇಲ್ಲದೆ ಹೋದ್ರೆ ಏನಾಗ್ತದೆ, ಎಲ್ಲ ಹೋಗೈತ್ರಿ ಬಾಲಂದ ಉಳಿದೈತಿ, ಎಲ್ಲ ಹೋಗೈತಿ ಬಾಲಂದ ಉಳಿದೈತಿ. ಇವ್ ಸಾಹೇಬ ಆಶ್ಚರ್ಯ ಪಡ್ತಾನೆ, ನಾ ಕೇಳಿದ್ದು ಏಳರೊಳಗೆ ನಾಲ್ಕು ಹೋದ್ರೆ ಎಷ್ಟು ಉಳಿತು, ಏಳರೊಳಗೆ ನಾಲ್ಕು ಹೋದ್ರೆ ಏನು ಉಳಿತು ಹೇಳದೆ ಬಸ್ ಅಂದ್ರೆ ಬಸ್ ಎದ್ದು ನಿಂತೇನು ಹೇಳ್ತಾನವ, ಎಲ್ಲ ಹೋಗೈತ್ರಿ ಮಾಸ್ತರ ಬಾಲಂದ ಉಳಿದೈತಿ ನೋಡು. ನಾ ಕೇಳಿದ್ದೇನೆ ಇವ ಹೇಳಿದ್ದೇನೆ. ಆವಾಗ ಅವ ಒಳ್ಳೆ ಗುರು, ಒಳ್ಳೆ ಗುರುಗಳವರು, ಪಾಪ ಹೊಡೆದು ಬಿಡದು ಮಾಡೋ ಗುರುಗಳಲ್ಲ, ಒಳಗೆ ಸಮಾಧಾನ. ಯಾಕೆ ಇವನಿಗೆ ಉತ್ತರ ಕೊಡ್ತಾನೆ, ಆಹಾ ಏನು ಮಾಡಲಿಕ್ಕೆ ಹತ್ತಿದ್ದ ಇವ, ಓಹೋ ಸರಿ, ಏನು ತಾವು ನೋಡಿದ್ರ ಅಲ್ಲಿ ಏನಾಗಿದೆ ಅಂದರೆ, ಒಂದು ಒಂದು ತೂತ ಅದು ಗಾಡ್ಯಾಗ, ಆ ತೂತ್ನಾಗ ಇಲಿ ಹೋಗ್ಯದ, ಅದ್ರ ಬಾಲ ಹೊರಗಡೆ ಉಳಿದ. ಏನು ಉಳಿತು ಹೇಳ ಬಸ್ಯ ಅಂದಾಗ ಅವನು ಕೇಳಿಸಿದ್ದೇನು, ಅಷ್ಟ ಉತ್ತರ ಕರೆಕ್ಟ್ ಕೊಟ್ಟನಿಲ್ಲ, ಬಾಲ ಉಳಿದೈತ್ರಿ. ಇವು ಯಾವೂ ಕೇಳಿಸೇ ಇಲ್ಲ, ಏಳು ನಾಲ್ಕು ಕಳೆದ್ರೆ ಎಷ್ಟು ಅದು ಯಾವುದು ಕೇಳಿಸಿಲ್ಲ ಅವನು. ಯಾಕೆ ಕೇಳಿಸಿಲ್ಲ, ಏಕಾಗ್ರತಾ ಇಲ್ಲ, ಏಕಾಗ್ರತಾ ಇಲ್ಲ. ಇನ್ನೊಂದು ಹೇಳ್ತೀನಿ ನಿಮಗೆ ಪ್ರಾಕ್ಟಿಕಲ್ ಆಗಿ. ಇವು ಮಕ್ಕಳು ಬಂದು ನಿಮಗೆ ಹೇಳ್ತಾರೆ, ನನಗೆ ಮ್ಯಾಥ್ಸ್ ತಿಳಿಬಂತು ಅಪ್ಪ. ಅವನಿಗೆ ಕೇಳಿ, ನೀ ಪಾಠಕ್ರಮ ಹೆಂಗೆ ಮಾಡ್ತೀವಿ ಮನೆಯೊಳಗೆ, ನೀನು ಅಭ್ಯಾಸ ಮಾಡ್ತೀವಿ ಮಾಡ್ತೀವಿ, ಯಾವ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ ಅಭ್ಯಾಸ ಮಾಡ್ತೀವಿ, ಹೆಂಗೆ ಮಾಡ್ತೀಯ ಹೇಳು, ನನಗೆ ಯಾವುದು ಈಸಿ ಅದ ಅದನ್ನು ಮೊದಲು ಮಾಡಬೇಕು, ಆಮೇಲೆ ಅದಕ್ಕಿಂತ ಸ್ವಲ್ಪ ಕಠಿಣ, ಆಮೇಲೆ ಅದಕ್ಕಿಂತ ಸ್ವಲ್ಪ. ಮ್ಯಾಥ್ಸ್ ಯಾವಾಗ ಮಾಡ್ತೀವಪ್ಪ, ಮ್ಯಾಥ್ಸ್ ಕೊನೆಗೆ ಮಾಡ್ತೀವಿ, ಪ್ರಾಮಾಣಿಕ ಉತ್ತರ ಕೊಡ್ತಾನೆ, ಮ್ಯಾಥ್ಸ್ ಕೊನೆಗೆ ಮಾಡ್ತೀವಿ. ಯಾಕಪ್ಪ, ಚಿಲ್ಲಂಗೆ ಇಲ್ಲದು ಅರ್ಥನೇ ಆಗೋದಿಲ್ಲ, ಅದಕ್ಕೆ ಕೊನೆಗೆ ಇಡ್ಬೇಕು ಅಂದ್ರೆ ನಿನಗೆ ಮ್ಯಾಥ್ಸ್ ಬಗ್ಗೆ ಪ್ರೀತಿ ಇಲ್ಲ ಅಂತ ಆಯ್ತು. ಪ್ರೀತಿ ಇಲ್ಲ ಇದ್ರ ಅರ್ಥ ಏನು, ಅದ್ರ ಬಗ್ಗೆ ಮೌಲ್ಯ ಇಲ್ಲ ಅಂತ ಆಯ್ತು. ಇನ್ನೊಂದು ಹೇಳ್ತೇನೆ ಕೇಳ್ತಮ್ಮ, ನೀ ಎಲ್ಲಿವರೆಗೂ ವಸ್ತುವನ್ನು ಪ್ರೀತಿಸೋದಿಲ್ಲವೋ ಆ ವಸ್ತು ನಿನ್ನದಾಗೋದಿಲ್ಲ. ಅದು ಮ್ಯಾಥ್ಸ್ ಇರಲಿ, ಸೈನ್ಸ್ ಇರಲಿ, ವಿಜ್ಞಾನ ಇರಲಿ, ಸಂಸ್ಕೃತ ಇರಲಿ, ನೀನು ಪ್ರೀತಿಸ್ಬೇಕದ. ನೀನು ನಾಟಕೀಯವಾಗಿ ಪ್ರೀತಿಸಿದ್ರೂ ಚಿಂತಿಲ್ಲ, ಹಿಂಗೆ ತಿಳಿಯೋಂಗಿಲ್ಲೋದಿಲ್ಲೋ ಗುರು ಹೇಳ್ಕೊಡ್ತಾರೆ, ನಿಂಗೆ ತಿಳಿಯೋಂಗಿಲ್ಲೋದಿಲ್ಲೋ ತುಂಬ ಮ್ಯಾಥ್ಸ್ ಎದುರಿಗಿಟ್ಕೋ, ನಾ ಇವತ್ತು ಎಷ್ಟೊತ್ತಿದ್ರು ತಿಳ್ಕೊತೀನಿ, ಇದು ನನಗೆ ಅರ್ಥ ಆಗತ್ತದ, ನನಗೆ ಭಾರಿ ಇಷ್ಟ ಮ್ಯಾಥ್ಸ್, ಒಂದು ಹತ್ತು ಸಲ ಜಪ ಮಾಡು, ಮ್ಯಾಥ್ಸ್ ನನಗೆ ಭಾರಿ ಇಷ್ಟ, ಮ್ಯಾಥ್ಸ್ ನನಗೆ ಭಾರಿ ಇಷ್ಟ, ಮ್ಯಾಥ್ಸ್ ನನಗೆ ಭಾರಿ ಇಷ್ಟ, ಒಂದು ಹತ್ತು ಸಲ ಜಪ ಮಾಡು ಇಟ್ಕೋ, ಅದನ್ನು ಪ್ರೀತಿಯಿಂದ ನೋಡು, ನಿನಗೆ ಅರ್ಥ ಆಗಿಸಬಾರ್ದು. ಟ್ರೂ, ನಮಗೆ ಏಕಾಗ್ರತಾ ಅನ್ನೋದ್ರ ಬಗ್ಗೆ ಆಸಕ್ತಿ ಇತ್ತು ಅಂತಂದರೆ ನಮ್ಮ ಕ್ಷೇತ್ರ ನಾವು ಕಡಿಮೆ ಮಾಡ್ಕೊಂಡೇ ಮಾಡ್ಕೋತೀವಿ, ಕಡಿಮೆ ಮಾಡ್ಕೋತೀವಿ ಕ್ಷೇತ್ರ, ಕಡಿಮೆ ಆಗೇ ಆಗ್ತದೆ. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅದು ಮಾಡೋಣ ಇದು ಮಾಡೋಣ, ಕಿರಿ ಕಿರಿ ಕಿರಿ ಕಿರಿ ಕಿರಿ ಕಿರಿ, ಬುದ್ಧಿಯ ಏಕಾಗ್ರತೆ ಬರುವ ಸಾಧ್ಯತೆನೇ ಇಲ್ಲ. ಬುದ್ಧಿಯ ಏಕಾಗ್ರತೆ ಬರಬೇಕು ಅಂತಂದರೆ ಅದಕ್ಕಿರೋ ದಾರಿ ಒಂದೇ, ಏನು, ಯಾವುದರಲ್ಲೇ ನಿನಗೆ ಏಕಾಗ್ರತೆ ಮೂಡಬೇಕಾಗಿದೆಯೋ ಅದರ ಬಗ್ಗೆ ಹೆಚ್ಚು ಹೆಚ್ಚು ಸಂಸ್ಕಾರ ಬೀಳಿದೆ. ಸಣ್ಣ ಹುಡುಗರು ನೋಡಿ, ಅವು ಒಂದು ಗೊತ್ತಿಲ್ಲ, ಆ ಅಡ್ವರ್ಟೈಸ್ಮೆಂಟ್ ಹಾಡುಗಳು ಲಕ್ಸ್ ಏನ ಬರ್ತಾವ, ಏ ಬಂಟಿ ಅಂತ ಏನೋ ನೆನಪಾಗ್ತದೆ ಈಗ, ಜರ ಸಾಬೂನಿದ್ದ ತೀರಾ ಸಾಬೂನ್ ಇಟ್ಟ ಸ್ಲೋ ಹೈಕ್ಯಾ ಅಂತ ಆ ಮಗು ಕೇಳ್ತದೆ. ಈ ಮಗು ಚಿಕ್ಕದಿದೆ, ಇಷ್ಟೇ ಇರ್ತದೆ. ಅದಕ್ಕೊಂದು ದಿನ ಹೆಸರು ಇಟ್ಟವರು ಛೋಟ ಬಂಟಿ ಇಲ್ಲ, ಇನ್ನೊಂದು ಹೆಸರು ಇಟ್ಟ ಛೋಟ ಬಂಟಿ ಏನಾಗ್ತದೆ. ಹಂಗೆ ಸತತ ಅವ ಬರ್ತಾವ ಅವ್ರ ಬಾಯಾಗ. ನಮ್ಮ ಮಕ್ಕಳು ಬಾಯಿ ಬರೋಂಗಿಲ್ಲ ನೋಡು. ಈ ನಮ್ಮ ಮಕ್ಕಳು ಹೋದ ಯಾವ ಅಡ್ವರ್ಟೈಸ್ಮೆಂಟು ಬರೋಂಗಿಲ್ಲ, ಯಾವ ಸಿನಿಮಾ ಹಾಡುಗಳು ಬರೋಂಗಿಲ್ಲ. ಅವ್ರಿಗೆ ಅವು ಎಕ್ಸ್ಪೋಜರೇ ಇಲ್ಲ ಅವಕ್ಕೆ, ನಾವು ಅವಕಾಶ ಕೊಟ್ಟಿಲ್ಲ. ಹಾಂ, ಮನೆಗೆ ಹೋಗಿ ಬಂದ ತಕ್ಷಣ ಬರ್ತಾವೆ. ಒಂದು ಸ್ವಲ್ಪ ಇರ್ತಾವ, ಹದಿನೈದು ದಿವಸ ಇರ್ತಾವ, ಹದಿನೈದು ಪದ್ದು ತಿಂತಿರ್ತಾವ. ಆಮೇಲೆ ಅವ್ತಿ ಯೋಚನೆ ಮಾಡ್ಬಿಡ್ತಾವ, ನಾವು ನಮ್ಗೆ ಅಡ್ಡಾಡ್ತಿರ್ತಾವ, ಅಡ್ಡಾಡ್ಕೋತ ಹೇಳ್ತಿರ್ತಾವ. ಅವ್ರು ಭಯ ಕೊಡ್ತಾವ ಸಂಸ್ಕಾರ, ಯಾವ ಸಂಸ್ಕಾರ ಕೊಡ್ತೀನಿ ಆ ಸಂಸ್ಕಾರ. ಹೀಗಾಗಿ ಇದು ನಮ್ಮ ಕರ್ತವ್ಯ. ಏನು ನಮ್ಮ ಮನಸ್ಸು ಒಂದು ವೇಳೆ ವೇದಾಂತದಲ್ಲಿ ನಿಂತ್ಕೋಬೇಕಾಗಿತ್ತು ಅಂದರೆ ವೇದಾಂತ ಸಂಸ್ಕಾರದಲ್ಲೇ ಇದನ್ನು ಬೆಳೆಸ್ಬೇಕು. ತಗೋ ದಿತಾಖಿಲ ಶಾಸ್ತ್ರ ಸುಧಾ ಜಲದೆ ಮಹಿತೋಪನಿಷತ್ ಕಥಿತಾರ್ಥಂತೆ ಹೃದಯೆ ಕಲಯೆ ವಿಮಲಂ ಚರಣಂ ಭವಶಂಕರ ದೇಶಿಕಮೇ ಶರಣಂ. ಕಥಾ ಹೋಗು, ಕೂತಾಗ ನಿಂತಾಗ ಹೋದಾಗ ಬಂದಾಗ ಹೇಳ್ತಾರೆ. ಇನ್ನೊಂದಿದೆ, ಪಠತು ಸಂಸ್ಕೃತಂ ವದತು ಸಂಸ್ಕೃತಂ ಅದೊಂದು ಹಾಡಿ. ಇನ್ನು ಆಗಿಲ್ಲಲ್ಲ ನಿಮಗೆ, ಹಾಂ ಹೇಳಿದ. ಹಾಂ ನೋಡ, ಅವನ ಬಾಯ ಬರಲಿಲ್ಲ. ಅವ ಯಾಕೆ ಬರಬಾರ್ದು ಸ್ವಾಮಿ? ಎಷ್ಟು ಬಾಯಾಗಿ ಬರಬೇಕು, ಬಸ್ತಿರ್ಬೇಕೆ, ಎಲ್ಲ ರಿಪೀಟ್ ಮಾಡ್ತಿರ್ಬೇಕು. ಅವನ್ನ ಅತರ ಶಿಷ್ಯ ಬರಬೇಕು, ರುದ್ರ ಬರಬೇಕು ಬಾಯಾಗೆ. ಅವು ತಪ್ಪರಲ್ಲಿ ಏನು ಚಿಂತಿಲ್ಲ, ಒಂದು ವಾಕ್ಯ ಬಿಟ್ಟು ಒಂದು ವಾಕ್ಯ ಬಂದರೂ ಚಿಂತಿಲ್ಲ, ಬಟ್ ಎಲ್ಲೆಲ್ಲೋ ಬಂದರೂ ಚಿಂತಿಲ್ಲ, ಬಟ್ ಬರಬೇಕು. ಬರಲಿಲ್ವೋ, ಬರಲಿಕ್ಕೆ ಸಾಕಷ್ಟು ವಿಷಯಗಳು ದಾರಿ ಕಾಯಿಲೆ ಬರ್ತವೆ ಈ ಪ್ರಪಂಚದೊಳಗೆ. ವಿಷಯಗಳು ಎಷ್ಟಲ್ಲ ಅಂತಂದರೆ ಯಾವುದು ಬರಬೇಕು ಅದಕ್ಕೆ ಅವಕಾಶ ನಾವು ಕೊಡಲಿಲ್ಲ ಅಂತಂದ್ರೆ ಬರಬಾರದು ಎಲ್ಲ ಬರಲಿಕ್ಕೆ ಶುರು ಆಗ್ತಾವೆ. ಇದೊಂದು ನಮೂನೆ ಪ್ರತ್ಯವಾಯ ಇದ್ದಂಗೆ, ಅಕರಣೆ ಪ್ರತ್ಯವಾಯ. ನೀವು ಮಾಡದೆ ಹೋದ್ರೆ ಪಾಪ ಬರ್ತದೆ, ಮಾಡಿದ್ರೆ ಏನು ಫಲನೇ ಇಲ್ಲ, ತನ್ನ ಪಾಡಿ ಸುಮ್ಮನೆ ಬಾಯಾಗಿ ಬರ್ತಿರ್ತದೆ ಅಷ್ಟೇ, ಫಲ ಏನಿಲ್ಲ. ಅದು ನೀನು ತೋಟಕ್ಕೆ ಆಶ್ಚರ್ಯವನ್ನು ನೂರು ಸಲ ಹೇಳಿದ್ರೆ ಫಲ ಏನೂ ಇಲ್ಲ. ನಾ ಹೇಳ್ತೀನಿ ಕೇಳಿದ್ರು, ವಿಷ್ಣು ಸಹಸ್ರನಾಮ ಸಾವಿರ ಸಲ ಹೇಳಿದ್ರು ಫಲ ಏನೂ ಇಲ್ಲ. ಸ್ವಾಮಿ ಮತ್ತೆ ಪಾರಾಯಣ ಮಾಡುತ್ತೀರಿ, ಮಾಡಬಾರದ್ದನ್ನು ಮಾಡುವುದಕ್ಕಿಂತ ಮಾಡೋದನ್ನು ಮಾಡೋದು ಒಳ್ಳೆ ಅಷ್ಟೇ. ಏದಕ್ಕೆ ನಾವು ಮಾಡಬೇಕು ಅಂದರೆ ಮಾಡಬಾರದನ್ನು ಮಾಡಬಾರದು ಅಂತೇಳಿ ನಾವು ಮಾಡಬೇಕಾದ್ದನ್ನು ಮಾಡಬೇಕು ಅಷ್ಟೆ. ಸಂಸ್ಕೃತ ಈ ಪ್ರಕಾರ ಇತ್ತೇತತ್ ಸೂಕ್ಷ್ಮಯ ಸೂಕ್ಷ್ಮ ವಸ್ತು ನಿರೂಪಣ ಪರಯ ಕೈ ಸೂಕ್ಷ್ಮದರ್ಶಿಭಿಃ. ವಸ್ತು ನಿರೂಪಣ, ಆತ್ಮ ಎಲ್ಲ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ. ಆ ಆತ್ಮನನ್ನು ನಿರೂಪಿಸಬೇಕಾಗಿದೆ, ಅರ್ಥಾತ್ ಸ್ಪಷ್ಟೀಕರಿಸಿಕೊಳ್ಳಬೇಕಾಗಿದೆ, ಅದನ್ನು ನಾವು ತಿಳ್ಕೋಬೇಕಾಗಿದೆ. ಹೀಗಾಗಿ ಅದು ಎಷ್ಟು ಸೂಕ್ಷ್ಮವೋ ನಮ್ಮ ಬುದ್ಧಿ ಅಷ್ಟು ಸೂಕ್ಷ್ಮ ಆಗಬೇಕು. ಸೂಕ್ಷ್ಮಯ ಸೂಕ್ಷ್ಮ ವಸ್ತು ನಿರೂಪಣ ಪರಯ, ಅತ್ಯಂತ ಸೂಕ್ಷ್ಮ ವಸ್ತು ಆಗಿರುವ ಪರಮಾತ್ಮನನ್ನು ನಾವು ಅಷ್ಟೇ ಸೂಕ್ಷ್ಮವಾಗಿ ಬುದ್ಧಿಯನ್ನು ಇಟ್ಟುಕೊಂಡು ನೋಡಿದ್ದಾದರೆ ಕಾಣಿಸ್ತಾನೆ, ಇಲ್ಲದೆ ಹೋದರೆ ಅವನು ಕಾಣಿಸೋದಿಲ್ಲ. ಕಾಣಿಸೋದು ಔಪಚಾರಿಕ, ಗೊತ್ತಾಯ್ತಲ್ಲ, ಕಾಣಿಸ್ತಾನೆ. ಸ್ವಾಮಿ ನೀವು ಹೇಳಿದ್ರೆ ಇಲ್ಲೋ ಮೊನ್ನೆ ದಿವಸ ಕಾಣಿಸ್ತಾನೆ, ನಾವು ಎರಡು ದಿವಸ ಅದಿನ್ನೂ ಕಂಡೇ ಇಲ್ಲ. ಆ ಥರ ಕಾಣೋದಲ್ಲ, ಹೊಳಿತ ಅರ್ಥ ಆಯ್ತು ಹಾಂ, ಅದಕ್ಕೆ ಕಾಣೋದು ಅಂತ. ಹೌದಾ? ಅದಕ್ಕೆ ಸೂಕ್ಷ್ಮ ವಸ್ತು ನಿರೂಪಣ ಪರಯ. ಪರಯ ಅಂದರೆ ಹೆಚ್ಚಿನ. ಕೈಹಿ ಸೂಕ್ಷ್ಮ ದರ್ಶಿಭಿ, ಒಂದು ಚಿಕ್ಕದಾದಂಥ ಕ್ವಶ್ಚನ್ ಮಾರ್ಕ್. ಯಾರಿಗೆ ಸೂಕ್ಷ್ಮ ದರ್ಶನ ಆಗಬೇಕಾಗಿದೆ, ಯಾರಿಗಾಗಬೇಕಾಗಿದೆ ಹೇಳ್ತಾರೆ. ಇಂದ್ರಿಯೇಭ್ಯ ಪರಾಹ್ಯರ್ಥ ಇತ್ಯಾದಿ ಪ್ರಕಾರೇಣ ಸೂಕ್ಷ್ಮತಾ ಪಾರಂಪರ್ಯ ದರ್ಶನೇನ ಪರಂ ಸೂಕ್ಷ್ಮಂ ದ್ರಷ್ಟುಂ ಶೀಲಂ ಈಶಾಂತೇ ಸೂಕ್ಷ್ಮದರ್ಶಿನಃ ಕೈಹಿ ಸೂಕ್ಷ್ಮದರ್ಶಿಭಿಃ ಪಂಡಿತೈಹಿ ಇತ್ಯೇತತ್. ಪಂಡಾಯಸ್ಯ ಅಸ್ತಿ ಇತಿ ಪಂಡಿತಃ. ಪಂಡ ಪಾಂಡಿತ್ಯ ಯಾರಿಗಿದೆಯೋ ಅವರಿಗೆ ಪಂಡಿತರು ಅಂತ ಕರೀತಾರೆ. ಇಲ್ಲಿ ಪಾಂಡಿತ್ಯ ಅಂದ್ರೆ ಏನು? ಶಬ್ದಜಾಲ ಅಲ್ಲ, ಅರಣ್ಯ ಶಬ್ದಾರಣ್ಯ ಅಲ್ಲ. ಇಲ್ಲಿ ಪಾಂಡಿತ್ಯ ಅಂದ್ರೆ ಏನು? ಅವನು ಆತ್ಮಜ್ಞಾನವನ್ನು ಹೊಂದಿದವನು. ಆತ್ಮಜ್ಞಾನವನ್ನು ಹೊಂದಿದವನೇ ಪಂಡಿತ. ಕಾಶಿ ಪಂಡಿತ ಅಲ್ಲ, ಕಾಶ್ಮೀರ್ ಪಂಡಿತ ಅಲ್ಲ. ಕಾಶಿ ಪಂಡಿತ ಪಂಡ ಅಂತಾರೆ, ಕಾಶ್ಮೀರದೊಳಗು ಪಂಡ ಅಂತಾರೆ. ಆಸ್ ಇಟ್ ನೋಡಿ, ಮುಸ್ಲಿಂ ಕನ್ವರ್ಷನ್ ಹೆಂಗಾಗಿದೆ ಹೇಳ್ತೇನೆ. ಇರೋಣ, ಜೋಶಿ ಹೆಸರು ಜೋಶಿನೇ ಉಳಿದದು, ಭಟ್ ಹೆಸರು ಭಟ್ಟ ಉಳಿದದು, ಪಂಡ ಹೆಸರು ಪಂಡಾನೇ ಉಳಿದದು ಮುಸ್ಲಿಮ. ಹಿಡಿದ್ಬಿಡೋದು ಚೂರಿ ಚಕ್ಕು, ಇಸ್ಲಾಂ ಜಿಂದಾಬಾದ್ ಹೇಳು, ನಾನು ಇಸ್ಲಾಂ ಮತ ಸ್ವೀಕಾರ ಮಾಡೇನಿ ಅಂತ ಹೇಳು, ನಿನಗೇನು ಮಾಡೋಂಗಿಲ್ಲ. ಫೀಲ್ ಸೋ ಸಾರಿ. ಅವರೆಲ್ಲ ಲಿಸ್ಟ್ ನೋಡ್ರಿ ನೀವು, ಭಟ್ ಅಂತಿದ್ದಾರೆ, ಜೋಶಿ ಅಂತಿದ್ದಾರೆ, ಅವರೆಲ್ಲರೂ ಯಾರೇ, ಅವರೆಲ್ಲ ಹಿಂದೂಗಳು, ನಮ್ಮವರೇ. ಯಾವುದೋ ಒಂದು ಪ್ರೆಷರ್ ತಂದ್ಬಿಡ್ತಾರೆ, ಯಾವುದೋ ಒತ್ತಡ ತಂದ್ಬಿಡ್ತಾರೆ. ತಾಯಿನ್ನೋ ಹೆಂಡತಿನೋ ತಂಗಿನೋ ಯಾರನ್ನೋ ಕೊಲ್ಲುವಂತಹದ್ದು ಅಥವಾ ಅನಾಚಾರ ಮಾಡುವಂತಹದ್ದು ಒಂದು ಪ್ರೆಷರ್ ತಂದ್ಬಿಡ್ತಾರೆ. ಆ ಪ್ರೆಷರಿಗೆ ಇವರು ಹೋಗ್ಬಿಡಪ್ಪ, ನೀನು ಮಾಡೋದಿದೆ, ನಮ್ಗೆ ಯಾರಿದ್ದಾರೆ ನೋಡು, ಪಾಕಿಸ್ತಾನ್ ಜಿಂದಾ ಬಾ. ಅದು ಸತತವಾಗಿ ಬ್ರೈನ್ ವಾಶ್ ಮಾಡ್ಬಿಡ್ತದೆ. ಈ ಉಗ್ರವಾದಿಗಳು ಬ್ರೈನ್ ವಾಶ್ ಆಗಿಲ್ವೇ? ಪಂಡ ಇವರು ಇದ್ರೊಳಗೆ ಇಲ್ಲಿ ಕಾಶಿ ಒಳಗೂ ಕೂಡ ಪಂಡ ಅಂತ ಇರ್ತಾರೆ. ಪಂಡ ತತ್ರ ಗುಂಡ ಇವ, ಎಲ್ಲ ಪಂಡಗಳು ಕಾಶಿ ಒಳಗೆ ಗುಂಡಗಳು. ಕರ್ನಾಟಕ ಪಂಡನೂ ಇದ್ದಾರಲ್ಲಿ, ಆ ಕರ್ನಾಟಕ ಪಂಡ ಒಂದು ಹೊಟ್ಟೆ ನೋಡ್ಬೇಕು ಈ ಗಾತ್ರ. ದಿವಸ ಇತ್ತು ಏನು ತಿಂತಾರ ಅಂತ ಆಶ್ಚರ್ಯ. ಅವ್ರು ದಿವಸನೂ ಅಂಥದ್ದೇ ಊಟ ನೋಡ್ರಿ ಅವ್ರಿಗೆ ಎಲ್ಲ. ಸೊ ವಿಚಿತ್ರ ಎಲ್ಲ. ಆ ಪಂಡ ಅಲ್ಲ ಇಲ್ಲ, ಇಲ್ಲಿ ಆತ್ಮಜ್ಞಾನವನ್ನು ಹೊಂದಿದಂತಹ ಪಂಡಿತ. ಪಂಡಿತೈಹಿ ತತ್ ತೈಹಿ ಸೂಕ್ಷ್ಮದರ್ಶಿಭಿ, ಇಂತಹ ಸೂಕ್ಷ್ಮದರ್ಶಿಗಳಿಂದ. ಕೈಹಿ ಸೂಕ್ಷ್ಮದರ್ಶಿಭಿ, ಕೈಹಿ ಸೂಕ್ಷ್ಮದರ್ಶಿ, ಐಹಿ ಸೂಕ್ಷ್ಮದರ್ಶಿ, ಇಂತಹ ಪಂಡಿತರಿಂದ. ಯಾರು ಇಂತಹ ಪಂಡಿತರವರು? ಇಂದ್ರಿಯೇಭ್ಯ ಪರಾ ಹ್ಯರ್ಥ. ಈ ಪಂಡಿತರು ಸೂಕ್ಷ್ಮವಾಗಿ ಗುರುತಿಸಿದ್ದಾರೆ ಅಂದರೆ ಗುರುತಿಸಬೇಕೇನು, ಅವ್ರಿಗೇನು ಸಂಶಯ ಇಲ್ಲ. ಏನು? ಇಂದ್ರಿಯಗಳಿಗಿಂತ ಹೆಚ್ಚಿನದು ಇಂದ್ರಿಯ ಅರ್ಥ. ನೀನು ಸಾಯಂಕಾಲ ಉಪನ್ಯಾಸ ಮತ್ತೆ ಶುರು ಆಯ್ತು. ಈಗ ಅರ್ಥ ಅಂದ್ರೇನು? ಇಂದ್ರಿಯಗಳ ಸೂಕ್ಷ್ಮ ಪ್ರವೃತ್ತಿಗಳು. ಇದೇ ಸೂಕ್ಷ್ಮ ಅರ್ಥವನ್ನ, ಪ್ರವೃತ್ತಿ ಅರ್ಥವನ್ನ ಭಗವದ್ಗೀತೆಯಲ್ಲಿ ಮಾತ್ರ ಅಂತಲೂ ಕರೆದಿದ್ದಾರೆ. ಇದು ಪೀಠಿಗೆ ತಯಾರಿಯಾಗಿ ಮಾಡಿಕೊಡ್ತೀನಿ ಅಂದರೆ ಆ ಸಮಯದಲ್ಲಿ ಮತ್ತೆ ನೀವು ನನ್ನ ಪ್ರಶ್ನೆ ಕೇಳಬೇಡ್ರಿ ಸ್ವಾಮಿ. ಆವಾಗ ನೀವು ಅರ್ಥ ಅರ್ಥ ಅಂತ ಹೇಳಿದ್ರಿ, ಮತ್ತು ಈಗ ಯಾಕೆ ಮಾತ್ರ ಅಂತ ಹೇಳಿ ಗೊತ್ತಿರಿ, ಅದಕ್ಕೆ ಈಗ ತಯಾರು ಮಾಡಿಕೊಡ್ತೀನಿ, ಆವಾಗ ಕೇಳೋ ಅವಶ್ಯಕತೆ ಇಲ್ಲ. ಅದು ಮಾತ್ರ ಅಂತ ಉಪಯೋಗ ಮಾಡ್ಯಾರೆ. ಇಲ್ಲಿ ಏನು ಉಪಯೋಗ ಮಾಡ್ಯಾರೆ, ಅರ್ಥ ಅಂದ್ರೆ ಇದ್ರೇಭ್ಯ ಪರ ಅರ್ಥ ಇತ್ಯಾದಿ ಪ್ರಕಾರೇಣ. ಇಂದ್ರಿಯಗಳಿಂತ ಅನ್ನಮಯ ಕೋಶಕ್ಕಿಂತ ಇಂದ್ರಿಯಗಳು, ಇಂದ್ರಿಯಗಳಿಗಿಂತ ಸೂಕ್ಷ್ಮ ಪ್ರವೃತ್ತಿಗಳು, ಪ್ರವೃತ್ತಿಗಳಿಗಿಂತ ಸೂಕ್ಷ್ಮ ಒಳಗಿರುವಂತಹ ಮನಸ್ಸು, ಮನಸ್ಸಿಗಿಂತ ಸೂಕ್ಷ್ಮ ಒಳಗಿರುವಂತಹ ಸೂಕ್ಷ್ಮ ಜ್ಞಾನೇಂದ್ರಿಯ ವಿಜ್ಞಾನಮಯ ಕೋಶ. ಹೀಗೆ ಒಂದಕ್ಕಿಂತ ಒಂದು ಸೂಕ್ಷ್ಮ ಇತ್ಯಾದಿ ಪ್ರಕಾರೇಣ, ಈ ಪ್ರಕಾರದಿಂದ ಸೂಕ್ಷ್ಮತಾರ ಪಾರ ಸೂಕ್ಷ್ಮತಾ ಪಾರಂಪರ್ಯ, ಒಂದಕ್ಕಿಂತ ಒಂದಕ್ಕಿಂತ ಒಂದು ಸೂಕ್ಷ್ಮ ಅಂತ ಪಾರಂಪರ್ಯ ದರ್ಶನೇನ ಆ ಮೂಲಕವಾಗಿ ಜಿಜ್ಞಾಸ ಮಾಡುವುದರಿಂದ ಪರಂ ಸೂಕ್ಷ್ಮಂ ದ್ರಷ್ಟುಂ, ಅತ್ಯಂತ ಸೂಕ್ಷ್ಮವಾದದ್ದು ಸ್ಪಷ್ಟವಾಗುತ್ತದೆ. ದ್ರಷ್ಟುಂ ಶೀಲಂ ಯು ಬಿಕಂ ಯೋಗ್ಯ ಅಧಿಕಾರಿ. ಹೆಚ್ಚಿನದಾದ ಸೂಕ್ಷ್ಮತೆಯನ್ನು ಗುರುತಿಸಲಿಕ್ಕೆ ನೀನು ದ್ರಷ್ಟುಂ ಶೀಲಂ, ನೀನು ಯೋಗ್ಯ ಅಧಿಕಾರಿ ಆಗುತ್ತೀಯ. ಅಂತಹ ತೇ ಸೂಕ್ಷ್ಮದರ್ಶಿನ, ಅಂತಹ ಆ ಸೂಕ್ಷ್ಮದರ್ಶಿಗಳಿಂದ ತೈಹಿ ಸೂಕ್ಷ್ಮದರ್ಶಿವಿ ಏನಾಯಿತು, ಪಂಡಿತೈಹಿ ಏನಾಯಿತು, ಅವರು ದರ್ಶನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿರ್ವಾಂಗ್ ಮನಸಿ ಪ್ರಾಜ್ಞ ತದ್ಯಚ್ಛಿ ಜ್ಞಾನ ಆತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯತ. ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇತ ತದ್ಯಚ್ಛೇಚ್ಛಾಂತ ಆತ್ಮನಿ ಯಚ್ಛೇನ್ವಾಂಗ್ ಮನಸಿ ಪ್ರಾಜ್ಞಃ ತದ್ಯಚ್ಛೇ ಜ್ಞಾನ ಆತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇತ ತದ್ಯಚ್ಛೇಚ್ಛಾಂತ ಆತ್ಮನಿ. ಯತ್ ಪ್ರಾಜ್ಞಃ, ಪ್ರಾಜ್ಞನು ಅಂತ ಇದ್ದಾನಲ್ಲೋ, ಏನು ಪ್ರಾಜ್ಞ ಅನ್ನೋ ಶಬ್ದ ಇಲ್ಲಿ, ಸ್ವಲ್ಪ ಚಿಂತಕರು ಅಂತ. ಪ್ರಾಜ್ಞರು ಅಂದರೆ ಚಿಂತಕರು ಅಂತ. ಇಲ್ಲಿ ಪ್ರಾಜ್ಞ ಅಂತ ತಕ್ಷಣ ನೀವು ಒಮ್ಮಿಗೆ ಆತ್ಮಜ್ಞಾನಿ ಅಂತ ಹೋಗಬಾರ್ದು. ಚಿಂತಕರು ಅವರು ಹೇಗೆ ಚಿಂತನೆ ಮಾಡ್ತಾರೆ ಅಂತ ಕೇಳಿದ್ರೆ, ಯತ್ ಪ್ರಾಜ್ಞ ಏನು ಮಾಡ್ತಾರೆ, ಮನಸಿ ವಾಕ್, ವಾಕ್ ಮನಸಿ ಛೇದ, ವಾಕ್ ಮನಸಿ ನಿಯಚ್ಛೇದ. ವಾಕನ್ನ ಅಂದರೆ ಕರ್ಮೇಂದ್ರಿಯ, ಇದು ವಾಕ್, ಇದು ಸೂಚನೆ ಮಾಡುತ್ತದೆ. ಆ ಏನು ಸೂಚನೆ ಮಾಡ್ತದೆ, ಕರ್ಮೇಂದ್ರಿಯಗಳನ್ನು ಎಲ್ಲವನ್ನೂ ಇದು ಏನು ಮಾಡ್ತದೆ, ನಿಮಿತ್ತ ಮಾಡುತ್ತದೆ. ಈ ವಾಕ್, ಪಾಣಿ, ಪಾದ, ಆಯು, ಉಪಸ್ಥ, ಈ ಕರ್ಮೇಂದ್ರಿಯಗಳನ್ನು ನಿಯಚ್ಛೇದ ಎಲ್ಲಿ, ಮನಸ್ಸಿ, ಮನಸ್ಸಿನಲ್ಲಿ ಸೆಳೆದುಕೊಳ್ಳಬೇಕು. ಪ್ರಾಜ್ಞನು ಹಾಗೆ ಮಾಡ್ತಾನೆ. ಯಾವನು ಪ್ರಾಜ್ಞೆ ವಿಚಾರವಂತನಿದ್ದಾನೆ, ತಿಳುವಳಿಕೆಯವನಿದ್ದಾನೆ, ಅವನೇನು ಮಾಡ್ತಾನೆ, ವಾಕನ್ನು ಮನಸ್ಸನ್ನು ನಿಲ್ಲಿಸ್ಕೊಳ್ತಾನೆ. ಮಾತಾಡಿದರೆ ಹೋಯಿತು, ಮತ್ತು ಒಡೆದ್ರೂ ಹೋಯಿತು. ನಮ್ಮ ಉತ್ತರ ಕರ್ನಾಟಕದ ಗಾದಿ ಮಾತುಗಳು ಭಾಳ ಚಂದ ಗಾದಿ ಮಾತುಗಳಿದೆಲ್ಲ. ಏನು ಹೇಳ್ತಾರಲ್ಲಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಆಹಾ, ಏನು ಬ್ಯೂಟಿಫುಲ್, ಏನು ರೀ ಅದಕ್ಕೆ, ಏನು ಬ್ಯೂಟಿಫುಲ್ ಅನ್ನೋಕ್ಕೆ ಏನಿದೆ ಅಲ್ಲಿ, ವಾಕ್ ಮನಸ್ಸೇ ನಿಯಚ್ಛೇತ. ಮಾತಾಡುವ ಪೂರ್ವದಲ್ಲಿ ಅದು ಮನಸ್ಸಿನಲ್ಲಿ ಮೊದಲು ಉತ್ಪತ್ತಿ ಆಗ್ತಾನೆ. ನಾನು ಏನು ಮಾತಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತದೆ. ಅಲ್ಲೇ ಅದನ್ನು ಅವ ಏನು ಮಾಡ್ತಾನೆ, ನಿಯಂತ್ರಿಸ್ತಾನೆ. ನಿಯಚ್ಛೇತ್ ವಾಂಗ್ ಮನಸ್ಸಿ ನಿಯಚ್ಛೇತ್ ಪ್ರಾಜ್ಞ. ಆಮೇಲೆ ಏನಾಗ್ತದೆ, ತದ್ ಯಚ್ಛೇತ್ ಜ್ಞಾನಮಾತ್ಮನಿ, ವಿಜ್ಞಾನಮಯ ಕೋಶದೊಳಗೆ ಅದರೊಳಗೆ ಮತ್ತೆ ಆರಿಸ್ತಾನೆ. ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು, ಯಾವ ಶಬ್ದ ಉಪಯೋಗ ಮಾಡಿ, ಇದಷ್ಟು ವಿಜ್ಞಾನಮಯ ಕೋಶ ಏನು ಮಾಡ್ತದೆ, ಸಹಾಯ ಮಾಡ್ತದೆ. ಹಾಗಾದರೆ ವಾಕ್ ಮನಸ್ಸಿನಲ್ಲಿ, ಮನಸ್ಸು ಯಾರಲ್ಲಿ, ವಿಜ್ಞಾನಮಯ ಕೋಶ ಬುದ್ಧಿಯಲ್ಲಿ ನಿಯಂತ್ರಿಸಲ್ಪಡ್ತದೆ. ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇತ್. ಈ ಪ್ರಕಾರ ಅಲ್ಲಿ ಏನು ನಮಗೆ ಸ್ಪಷ್ಟವಾಗ್ತದೆ ಅದನ್ನು ಮಹತ್ತಿನಲ್ಲಿ, ಅಂತಃಕರಣದಲ್ಲಿ ನಿಯಂತ್ರಿಸಬೇಕು. ತದ್ಯಚ್ಛೇತ್ ಶಾಂತ ಆತ್ಮನಿ. ಆಮೇಲೇನು, ಶಾಂತ ಆತ್ಮನಿ ಉಪದೇಶ ಸಾರ ಸ್ವಲ್ಪ ಸಹಾಯಕ ತಗೊಂಡು ಬನ್ನಿ. ಉಪದೇಶ ಸಾರ ಮಾಡಿಲ್ಲ, ಅದನ್ನು ಸ್ವಲ್ಪ ಸಹಾಯಕ ತಗೊಂಡು ಬನ್ನಿ. ಈ ನಿಮಗೆ ಪೂರ್ಣ ಅರ್ಥ ಆಗ್ತದೆ. ಕಾಯವಾಂಗ್ಮನಃ ಕಾರ್ಯಮುತ್ತಮಂ ಭೋಜನಂ ಜಪ ಚಿಂತನಂ ಕ್ರಮ. ಹೌದಾ, ಜಗತ ಈಶದಿ ಯುಕ್ತ ಸೇವನಂ ಅಷ್ಟಮೂರ್ತಿ ದೇವ ಪೂಜನಂ. ಒಂದು ಭಾಗ ಮುಗಿತು. ಏನು ಸ್ಥೂಲ, ಉತ್ತಮಸ್ತವಾದ ಉಚ್ಚ ಮಂದತ ಚಿತ್ತಜಂ ಜಪ ಧ್ಯಾನಮುತ್ತಮ ಆಜ್ಯಧಾರಯ ಶ್ರೋತಸಾಸಮ ಸರಳ ಚಿಂತನ ವಿರಳ ತತ್ಪರಂ ಭೇದ ಭಾವನಾ ಸೋಹಮಿತ್ಯಸೌ ಭಾವನಾ ಭಿದಾ ಭಾವನಿ ಮತ. ಮುಗಿದೋತು, ಆತ್ಮಜ್ಞಾನ ಆಗೋಯ್ತು. ಇಷ್ಟು ಪಾಯಿಂಟ್ಸ್ ನೋಡ್ರಿ. ಏನದ, ಸ್ತವಾತ್ ಉತ್ತಮಂ, ಸ್ತುತಿಗಿಂತ ಉತ್ತಮ, ಹರಟೆಗಿಂತ ಉತ್ತಮ, ಮಾತುಗಳಿಗಿಂತ ಉತ್ತಮ, ಯಾವುದು ಉತ್ತಮ, ಇವೆಲ್ಲವುಗಳಿಂದ ಉತ್ತಮ ಯಾವುದು, ಸಹಸ್ರನಾಮ ಪಾರಾಯಣಗಿಂತ ಉತ್ತಮ ಯಾವುದು, ಮಹಾಭಾರತ ರಾಮಾಯಣ ಪಾರಾಯಣ ಮಾಡುವುದಕ್ಕಿಂತ ಉತ್ತಮ ಯಾವುದು, ಗರುಡ ಪುರಾಣ ಶಿವಪುರಾಣ ವಿಷ್ಣು ಪುರಾಣಗಳಿಗಿಂತ ಉತ್ತಮ ಯಾವುದು, ಯಾವುದೇನ್ರಿ, ಒಂದೇ ಒಂದು ಹೆಸರು ತಗೊಂಬೋದು. ಅಯೋಧ್ಯ ರಾಮ ಅಂದರೆ ರಾಮನಾಮದಲ್ಲೋ, ಕೋದಂಡ ರಾಮ ಅಂದರೂ ರಾಮನಾಮದಲ್ಲೋ, ಜಾನಕಿ ರಾಮ ಅಂದರೂ ರಾಮನಾಮದಲ್ಲೋ, ಮತ್ತು ಅಷ್ಟೆಲ್ಲ ಕತೆ ಯಾಕೆ ಹೇಳ್ತೀಯ? ಅದ್ರ ಬಂದು ರಾಮ ರಾಮ ರಾಮ ರಾಮ ರಾಮ ಏಕಚಿಂತನ ನಾಶಮೇತ್ಯದ. ಮನಸ್ಸನ್ನು ನಾಶಪಡಿಸುವುದು ಹೇಗೆ ಸಾಧ್ಯ ಅಂದರೆ, ಮನಸ್ಸು ನಿಲ್ಲಿಸೋದ್ರಿಂದ ನಾಶ ಆಗೋದಿಲ್ಲ, ಅದು ನಿಂತುಕೋ ಅಂತ ಹೇಳೋದ್ರಿಂದ ಅದು ನಿಲ್ಲೋದೂ ಇಲ್ಲ. ಅದಕ್ಕೆ ನಾವು ನಮ್ಮದೇ ಆದ ವಿಶೇಷವಾದ ಒಂದು ಕೆಲಸ ಕೊಡಬೇಕು. ಅದು ಏನು ಕೆಲಸ, ರಾಮ್ ರಾಮ್ ರಾಮ್ ರಾಮ್ ಉತ್ತಮಸ್ತವಾತ್ ಉಚ್ಚಮಂದತ. ಕೇಳೋದಿಲ್ಲ, ನಿಮ್ಮ ಮಾತು ಕೇಳೋದಿಲ್ಲ ಅದು. ಅದಕ್ಕೊಂದು ಕೆಲಸ ಮಾಡ್ರಿ, ಮೊದಲು ಉಚ್ಚವಾಗಿ ಕೊಡು, ರಾಮ್ ರಾಮ್ ರಾಮ್ ರಾಮ್ ರಾಮ್ ರಾಮ್ ಮಂದವಾಗಿ ಕೊಡಿ, ರಾಮ್ ರಾಮ್. ಮನಸ್ಸಿನಲ್ಲಿ ಕೊಟ್ಬಿಡಿ, ಮನಸ್ಸಿನ ಚಿತ್ತಜಂ ಜಪ ಧ್ಯಾನಮುತ್ತಮಂ. ಮತ್ತು ವಾಪಸ್ ತಗೊಂಬರ್ರಿ, ಆಜ್ಯಧಾರಯ. ಅದೇನು ನಾವು ಕೊಡ್ತೇವೆ ಮಂತ್ರ, ಹೆಂಗಿರ್ಬೇಕದು, ಅದು ಹೇಗಿರ್ಬೇಕು ಅಂದರೆ ತುಪ್ಪದ ಧಾರದಂತೆ, ಎಣ್ಣೆಯ ಧಾರದಂತೆ, ತೈಲ ಧಾರದಂತೆ. ತೈಲ ಧಾರ ತಟ ತಟ ಬೀಳುವುದಿಲ್ಲ, ತೈಲ ಧಾರ ಧಾರಾಕಾರವಾಗಿ ಬೀಳುತ್ತದೆ. ಹಾಗೆ ರಾಮ್ ರಾಮ್ ರಾಮ್ ಓಂ ಓಂ ಓಂ ಓಂ ಸತ್ ಭಾರಿ ಶಾಂತಿ ಇರ್ತದೆ, ಭಾರಿ ಆನಂದ ಇರ್ತದೆ. ಎರಡು ಮಂತ್ರಗಳ ಮಧ್ಯದಲ್ಲಿ ಒಂದೊಂದು ಮಂತ್ರ ಒಂದೊಂದು ವೃತ್ತಿ, ಎರಡು ಮಂತ್ರ ಅಂದರೆ ಎರಡು ವೃತ್ತಿ, ಎರಡು ವೃತ್ತಿ ಒಂದಕ್ಕೊಂದು ಕನೆಕ್ಟೆಡ್ ಇವೆಯೋ ಅಥ ಒಂದು ಒಂದೊಂದು ಬೇರೆ ಬೇರೆ, ಒಂದೊಂದು ಬೇರೆ ಬೇರೆ ಆದರೆ ಎರಡೂ ವೃತ್ತಿಗಳ ಮಧ್ಯದಲ್ಲಿ ಏನಿದೆ ನೋಡೋಣ. ನೋಡು ಎರಡು ವೃತ್ತಿಗಳ ಮಧ್ಯದಲ್ಲಿ ಏನಿದೆ, ವೃತ್ತಿ ಕೊಟ್ಟಿವಿ, ವೃತ್ತಿ ಮುಗೀತು, ಇನ್ನೊಂದು ವೃತ್ತಿಯನ್ನು ಕೊಡಲಿಲ್ಲ, ಮುಗಿದೋತು, ಇನ್ನೊಂದು ವೃತ್ತಿಯನ್ನು ನಾನು ಕೊಟ್ಟಿಲ್ಲ, ಏನಿದೆ ಸೈಲೆನ್ಸ್ ಶಾಂತ ನೋಡಿ, ಎಲ್ಲ ನಿಯಂತ್ರಣ ಆಗ್ತೋಣ, ಈಗ ಸ್ಥೂಲವು ಸೂಕ್ಷ್ಮದಲ್ಲಿ ವಾಕ್ಕಾರ್ಯ ಮನಸ್ಸಿನಲ್ಲಿ, ಮನೋಕಾರ್ಯ ಬುದ್ಧಿಯಲ್ಲಿ, ಬುದ್ಧಿಯ ಕಾರ್ಯ ಇಲ್ಲಿ ಅಂತಃಕರಣದಲ್ಲಿ ನಿಂತ್ಕೊಂಡ್ಬಿಡ್ತೀಗ, ಏನು ಅಂತಃಕರಣ ಶಾಂತ, ಮತ್ತೆ ಕೊಡಲಿಲ್ಲ ಶಾಂತ, ಮತ್ತೆ ಕೊಡಲಿಲ್ಲ ಶಾಂತ, ಅದು ಏನದು, ಅದು ತಾನಾಗೆ ತಯಾರಾದದ್ದಲ್ಲ, ಹೊರಗಿನಿಂದ ಬಂದದ್ದಲ್ಲ, ಅಲ್ಲಿದೇ ಸ್ಥಿತಿ, ಅದು ಇದೇನು ಅಲ್ಲಿ ಸ್ಥಿತಿ, ಅದು ಅಂತಃಕರಣದ ಸ್ಥಿತಿ, ಶಾಂತ ಅಂತಃಕರಣ, ಅದನ್ನು ಆ ಶಬ್ದ ಇಲ್ಲಿ ಹೇಳಿದ್ದಾರೆ, ತದ್ ಯಚ್ಛೇದ ಶಾಂತ ಆತ್ಮನಿ, ಶಾಂತ ಆತ್ಮನಿ ಅಂದರೆ ಶಾಂತ ಅಂತಃಕರಣ, ಎಲ್ಲವೂ ಅಬ್ಸಾರ್ಬ್ ಆಗ್ತಾ ಬಂತು, ಯಾವುದು ಕ್ಯಾನ್ಸಲ್ ಆಗಿಲ್ಲ, ಯಾವುದು ಯಾವುದರಲ್ಲಿಯೂ ನೆಗೆಟಿವಿಟಿ ಇಲ್ಲ, ಯಾವುದನ್ನು ನಾಶ ಮಾಡುವ ಉದ್ದೇಶ ಇಲ್ಲ, ಅವುಗಳವುಗಳ ಸ್ಥಾನದಲ್ಲಿ ಅವುಗಳವುಗಳ ಗೌರವ ಕೊಡ್ತಾನೇ ಬಂದಿದ್ದೀವಿ ನಾವು, ಈಗೆಲ್ಲವೂ ಏನಾಯ್ತು ಈಗ ಶಾ, ಮುಂದೇನು, ಹಾ ಮುಂದೇನು, ಸಹ ಅಹಂ ಇತಿ ಅಸೌ, ನಿನ್ನ ಎಚ್ಚರದಲ್ಲಿ ಶಾಂತ ಸ್ಥಿತಿ ಇದೆಯೋ, ಶಾಂತ ಸ್ಥಿತಿ ಇದ್ದರಿಂದಾಗಿ ನೀನು ಎಚ್ಚರವೋ, ಇದನ್ನು ನೀವು ಸಂಸ್ಕೃತ ವೇದಾಂತ ವೇದಾಂತ ಸಂಸ್ಕಾರ ನಿಮಗಿದ್ದರೆ ಉತ್ತರ ಕೊಡ್ತೀರಿ, ನೀವು ಎಚ್ಚರ ಇದ್ದರಿಂದಾಗಿ ಅಲ್ಲಿ ಶಾಂತ ಸ್ಥಿತಿ ಅರಿವಿಗೆ ಬರ್ತಾ ಇದೆಯೋ, ಅದು ಶಾಂತ ಸ್ಥಿತಿ ಇದ್ದರಿಂದಾಗಿ ನೀವು ಎಚ್ಚರವು, ನಮ್ಮ ಎಚ್ಚರದಲ್ಲಿ ಶಾಂತ ಸ್ಥಿತಿ, ಎಚ್ಚರ ಮೊದಲೇನು ಶಾಂತ ಸ್ಥಿತಿ ಮೊದಲು, ಆಗ ನೀನು ಯಾರು, ಇನ್ನೊಂದು ಸಲ ಹೇಳು, ಹತ್ತು ಸಲ ಹೇಳು, ಮೂರು ಸಲ ಹೇಳು, ಅರಿವು ಅರಿವು ಅರಿವು ಅರಿವೇ ನಾ, ಈಗ ಹೇಳು ಮನಸ್ಸು ಶಾಂತಿ ಇರಬೇಕಾ ಇರಬಾರ್ದು, ನಾನು ಅರಿವು ಅನ್ನೋದು ಸ್ಪಷ್ಟವಾದ ನಂತರ ಮನಸ್ಸು ಶಾಂತ ಇರಬೇಕಂತೀರಾ ಇರಬಾರ್ದಂತೆ, ಅದು ಇದ್ರು ಒಂದೇ ಇಲ್ಲದಿದ್ರು ಒಂದೇ ನಾನು ಶಾಂತ, ದಿಸ್ ಇಸ್ ಆತ್ಮಜ್ಞಾನ, ಇವನು ಮುಕ್ತ, ನಂಬಿಕೆಯಲ್ಲ ಘಟನೆಯಲ್ಲ ಅನುಭವ ಅಲ್ಲ, ಇದು ಜ್ಞಾನ, ಅದನ್ನು ಅವರು ಹಂತ ಹಂತವಾಗಿ ಇಳಿದಂತದ್ದಂದು ಹೇಳಿದ್ರು, ಈಗ ಏನು ತದ ಯಚ್ಚೇತ ಶಾಂತ ಆತ್ಮನಿ, ಎಲ್ಲವನ್ನು ತಂದು ಮನೋಮಯ ಕೋಶ ವಿಜ್ಞಾನಮಯ ಕೋಶ ಎಲ್ಲ ಕೋಶಗಳನ್ನು ಎಲ್ಲ ಭಾವಗಳನ್ನು ತಂದು ನಾವೆಲ್ಲಿ ನಿಲ್ಲಿಸಿದ್ವಿ ಈಗ, ಅಂತಃಕರಣ ಶಾಂತ ಅಂತಃಕರಣ ನಿಲ್ಲಿಸ್ಬಿಟ್ಟು, ಅದು ಅಲ್ಲಿ ನಿಂತಿರುವ ಅರಿವು ನಿನಗಿದೆ, ನೀನು ಅರಿವಿದ್ದರೆ ಅದು ಅರಿವ ಅರಿವಿಗೆ ಬರ್ತದೆ, ಅದು ಅರಿವಿಗೆ ಬರ್ತದೆ ಇದರರ್ಥ ನೀನು ಅರಿವೇ ಆಗಿದ್ದೀಯ, ನೂರ ಮೂರು ಭಾಷ್ಯ, ತತ್ ಪ್ರತಿಪತ್ತಿ ಉಪಾಯಂ ಆಹ ಯಚ್ಛೇತ ನಿಯಚ್ಛೇತ ಉಪಸಂಹರೇತ ರಾಜ್ಞಃ ವಿವೇಕೀ ಕಿಂ ವಾಕ್ ವಾಚಂ ವಾಗತ್ರ ಉಪಲಕ್ಷಣಾರ್ಥಾ ಸರ್ವೇಷಾಂ ಇಂದ್ರಿಯಾಣಾಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸತ್.